ಆಸಕ್ತಿ ಇದ್ದಲ್ಲಿ ಜನವರಿ 9 ಬೆಳಿಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗುವುದು. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ಜನವರಿ 9 ಸಂಸ್ಥೆಯನ್ನು ಈಗ ಹೇಳುವ ದೂರವಾಣಿ ಸಂಖ್ಯೆಗಳ ಮೂಲಕ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, ಮೊಬೈಲ್ ಸಂಖ್ಯೆ 8970470650 8970476050 ಮತ್ತು 9591514154 9591514154. ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದೆಂದು ಸಂಸ್ಥೆಯ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದ್ರಣ ರೈತ ಬಾಂಧವರೇ, ಇದೀಗ ಜನಪದ ಗೀತೆಗಳು. ನ್ಯಾಮತಿ ತಾಲೂಕು ಹೊನ್ನಾಳಿಯ ಶ್ರೀಮತಿ ಹಾಲಮ್ಮ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ. ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆನ್ನಿ ರೇ ಸೋಬಾನ ಬನ್ನಿ ರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ವಿಭೂತಿರುದ್ರಾಕ್ಷಿ ಯಾರಿಗೆ ಒಲಿದಾವೆ ವಿಭೂತಿರುದ್ರಾಕ್ಷಿ ಯಾರಿಗೆ ಒಲಿದಾವೆ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೆ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೆ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೆ ಶರಣೆ ಮಲ್ಲಂಗೆ ಒಲಿದಾವೆ ಸೋಬಾನವೆ ಸೋಬಾನವೆ ನೀರೇ ಸೋಬಾನ ಬನ್ನಿರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೆ ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೆ ಹೇಮರೆಡ್ಡಿಯ ಮಗಳು ಭೀಮರೆಡ್ಡಿಯ ಸೊಸೆಯು ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೆ ಬರ್ಮರೆಡ್ಡಿಯ ಸತಿಯೋಳೆ ಸೋಬಾನವೆ ಸೋಬಾನವೆ ಸೋಬಾನ ಬನ್ನಿ ರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಸುಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೆ ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೆ ಬಾಚಿಗುಡ್ಡದ ಮೇಲೆ ಬಣ್ಣದ ಕೂರಿಗೆ ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೆ ಚಿನ್ನದ ಸಡ್ಡೆ ಬಲಗೈಲಿ ಸೋಬಾನವೆ ಸೋಬಾನವೆ ನೀರೇ ಸೋಬಾನ ಬನ್ನಿರೇ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಸೋಬಾನವೆನ್ನಿ ಶಿವ ಬನ್ನಿ ಸೋಬಾನವೆ ಮರಳನ್ನೆ ಬೀತುವರು ಧಾನ್ಯವ ಬೆಳೆಯುವರು ಮರಳನ್ನೆ ಬೀತುವರು ಧಾನ್ಯವ ಬೆಳೆಯುವರು ಇವಳೇನೆ ಶರಣೆ ಮಲ್ಲಮ್ಮ ಸೋಬಾನವೆ ಇವಳೇನೆ ಶರಣೆ ಮಲ್ಲಮ್ಮ ಸೋಬಾನವೆ ಇವಳೇ